ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24ರಿಂದ 28 ವಾರಗಳಲ್ಲಿ ತಪ್ಪದೆ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಚಿನ್ನು, ಅರ್ಧ ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ. ನಾನ್ ನಡ್ಕೊಂಡು ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ಟು ಕಳಿಸ್ಕೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ: ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ: ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಯಾವುದೇ ರೀತಿಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ, ರಕ್ಷಣೆ ಮತ್ತು ಪೋಷಣೆ ಅವಶ್ಯಕತೆ ಇರುವ ಮಕ್ಕಳಿಗೆ ತುರ್ತು ಸೇವೆಯನ್ನ ಒದಗಿಸಲು ಉಚಿತ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಅಥವಾ 112 ಕರೆ ಮಾಡುವ ಮೂಲಕ ನೆರವು ಪಡೆಯಬಹುದಾಗಿದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಬೆಂಗಳೂರು. ಇವರ ಪ್ರಕಟಣೆ. ವಿಶೇಷ ಪಾಲನಾ ಯೋಜನೆಯಡಿಯಲ್ಲಿ ಎಚ್ಐವಿ ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಬೆಂಗಳೂರು. ಇವರ ಪ್ರಕಟಣೆ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ. ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ಸಂದೇಶ, ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10%. ಒಣ ಬಿಸಿಲಿನ ವಾತಾವರಣ ಇರ್ತದ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಅಳಂದ ತಾಲೂಕಿನ ಕಿಣ್ಣಿ ಸುಲ್ತಾನದ ಸೋಯಾಬೀನ್ ರೈತರಾಗಿರ್ತಕ್ಕಂಥ ಗಣೇಶ್ ವಿದ್ಯಾಸಾಗರ ಮುನ್ನೋಳಿಯವರು. ಇವರು ಸೋಯಾಬೀನ್ ಕೃಷಿಯ ಮೂಲಕ ಸಾಕಷ್ಟು ಲಾಭವನ್ನ ಗಳಿಸಿ ಇದೀಗ ಸುಮಾರು 7 ಎಕರೆ ಪ್ರದೇಶದಲ್ಲಿ ಸೋಯಾಬೀನ್ ಬೆಳೆಯನ್ನ ಮಾಡ್ತಾ ಇದ್ದಾರೆ. ಎಣ್ಣೆಗಾಗಿ, ಚಾಕ್ಲೇಟ್ಗಾಗಿ, ಆಹಾರದ ಬಳಕೆಗಾಗಿ ಮತ್ತೆ ಪ್ರಾಣಿಗಳಿಗೆ ಆಹಾರ ಕೂಡ ಈ ಸೋಯಾಬೀನ್ ಆಗ್ತಾ ಇರುವುದರಿಂದ ತುಂಬಾ ಬೇಡಿಕೆ ಇರುವಂತಹ ಒಂದು ಬೆಳೆ. ಅಳಂದ ತಾಲೂಕಿನ ಕಿಣಿ ಸುಲ್ತಾನದಲ್ಲಿ ಸುಮಾರು 7 ಎಕರೆ ಪ್ರದೇಶದಲ್ಲಿ ಈ ಒಂದು ಸೋಯಾಬೀನ್ ಬೆಳೆಯನ್ನ ಬೆಳೆದು ತುಂಬಾ ಯಶಸ್ವಿ ರೈತನಾಗಿದ್ದಾರೆ ಗಣೇಶ್ ವಿದ್ಯಾಸಾಗರ್ ಮುನ್ನೋಳಿಯವರು. ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಡನಿದ್ದಾರೆ. ನಮಸ್ಕಾರ ಮುನ್ನೋಳಿಯವರೇ. ನಮಸ್ಕಾರ ಸರ್. ಮುನ್ನೋಳಿಯವರೇ, ಎಲ್ಲರೂ ಈ ಭಾಗದಲ್ಲಿ ತೊಗರಿ, ಉದ್ದು, ಹೆಸರು, ಇಂಥದ್ದು, ಕಬ್ಬು ಇಂಥದ್ದೆಲ್ಲ ಮಾಡ್ತಾರೆ. ಆದ್ರೆ ನೀವು ಒಮ್ಮಿಂದೊಮ್ಮೆಲೆ ಈ ಒಂದು 7 ಎಕರೆ ಪ್ರದೇಶದಲ್ಲಿ ಸೋಯಾಬೀನ್ ಮಾಡುವ ಉದ್ದೇಶ ಏನು? ಯಾಕಾಗಿ ಆ ಬೆಳೆಯನ್ನೇ ನೀವು ಬೆಳಿಲಿಕ್ಕೆ ಪ್ರಾರಂಭ ಮಾಡಿ? ಯಾಕಂದ್ರೆ ಸರ್ ಎಲ್ಲಾ ಬೆಳೆ ಒಂದೇ ಟೈಪ್ ಮಾಡಿದ್ರೆ ರೇಟ್ ಸಿಗೋದಿಲ್ಲ, ಮಾರ್ಕೆಟಿಂಗ್ ಪ್ರಾಬ್ಲಮ್ ಬರುತ್ತೆ. ನಾವು ಆದ್ರೆ ಏನಾದ್ರೂ ಡಿಫರೆಂಟ್ ಮಾಡ್ಬೇಕಂತ ಆ ಬೆಳೆ ಬೆಳ್ಕೋಬೇಕಂತ ನಾವು ಆಯ್ಕೆ ಮಾಡಿದ್ವು. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದೆವು. ಬಂದ್ಮೇಲೆ ಪಕ್ಕದ ರಾಷ್ಟ್ರಕ್ಕೆ ನಮ್ಗೆ ಸ್ಟಡಿ ಟೂರ್ ಅಂತ ಕರ್ಕೊಂಡು ಹೋಗಿದ್ರು ರೈತರಿಗೆ. ಯಾವ ಊರಿಗೆ? ನಾವು ಇದು ಮಹಾರಾಷ್ಟ್ರ ಲಾತೂರ್ ಕರ್ಕೊಂಡು ಹೋಗಿದ್ರು ಸರ್. ಆಮೇಲೆ ಇದಕ್ಕೆ ರಾಯಪುರ್ ಯೂನಿವರ್ಸಿಟಿ ಕರ್ಕೊಂಡು ಹೋಗಿದ್ರು ಸರ್. ಮತ್ತ ಇನ್ನ ಎರಡು ಮೂರು ಯೂನಿವರ್ಸಿಟಿ ಕರ್ಕೊಂಡು ಹೋಗಿದ್ರು. ಯೂನಿವರ್ಸಿಟಿಗಳಿಗೆ ನಿಮ್ಮನ್ನೆಲ್ಲ ರೈತರನ್ನ ಕರ್ಕೊಂಡು ಎಷ್ಟು ರೈತರು ಹೋಗಿದ್ದೀರಿ? ನಾವು 65 ಜನರ ರೈತರು, ತಂಡ, ಒಂದ್ ತಂಡ ಕರ್ಕೊಂಡು ಹೋಗಿದ್ರು ಸರ್. ಅಧ್ಯಯನ ಪ್ರವಾಸ, ಅಧ್ಯಯನ ಪ್ರವಾಸ ತಂದೆ ಕರ್ಕೊಂಡು ಹೋಗಿದ್ದಾರೆ ರೈತರು. ಮತ್ತ ಇಲ್ಲಿ ಕೋಲಾಪುರಕ್ಕೆ ಹೋಗಿದ್ದೇವೆ ಸರ್. ಕೋಲಾಪುರಲ್ಲಿ ಯಾವುದು ಮಠ ಐತೆ ಸರ್, ಕನ್ನೇರಿ ಮಠ ಕರ್ಕೊಂಡು ಹೋಗಿದ್ದೇವೆ. ಆ ಮಠದಲ್ಲಿ ವೈದ್ಯ ಅಲ್ಲೆಲ್ಲ ತೋರಿಸಿಕೊಂಡು ಎಲ್ಲ ಪಶು ಸಂಗಮ. ಕನ್ನೇರಿ ಸ್ವಾಮಿಗಳು ಭಾರಿ ಕೃಷಿಯನ್ನ ಈ ರೀತಿ ಮಾಡ್ತಾ ಇದ್ದಾರೆ, ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಇಂಡಿಯನ್ ಆಕಳು ಎಲ್ಲ ಸಲಿದಾರೆ ಸರ್, ದೇಸಿ ಆಕಳು ಬಿಟ್ಟು ಬೇರೆ ಸಲುವಿಲ್ಲ, ಎಲ್ಲಾ ತಳಿಗಳು ಸಾಕಿದ್ದಾರೆ. ಈಗ ನೀವು ಅಲ್ಲಿ ಹೋಗಿ ನೋಡಿ ಬಂದ ಮೇಲೆ ಸೋಯಾಬೀನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಸರ್. ಮತ್ತೆ ಅಲ್ಲಿ ಏನೆಲ್ಲ ಅನುಭವ ಸಿಕ್ತು? ಅಲ್ಲಿ ಎಲ್ಲ ತುಂಬಾ ವ್ಯಾಪಕವಾಗಿ ಅದನ್ನು ಬೆಳೆದಿದ್ದಾರೆ. ಸರ್, ವ್ಯಾಪಕದಲ್ಲಿ ಫುಲ್ ಸೋಯಾಬೀನ್ ಐತೆ ಸರ್ ಬೆಳೆಯೋದು. ಅವ್ರು ವ್ಯಾಪಕದಾಗ ಹಿಂಗ್ ಬೆಳಿಬೇಕು, ಈ ಟೈಪ್ ಮಾಡಬೇಕು, ಜೂನ್ ಬೆಳಿಬೇಕು, ಈ ಪ್ರಮಾಣ ಬೀಜ ಈ ಟೈಮ್ ಬಿತ್ತಬೇಕು, ಈ ಟೈಮ್ ಬಿತ್ತ ಮೇಲೆ ಇಳುವರಿ ಬರುತ್ತೆ ತಂದೆ ಅವರು ಎಲ್ಲ ಅಧ್ಯಯನದಲ್ಲಿ ಹೇಳ್ಕೊಟ್ರು ಸರ್. ಬಂದ ಮೇಲೆ ನೀವು ಅದನ್ನೇ ಮಾಡ್ಲಿಕ್ಕೆ ಪ್ರಾರಂಭ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಈಗ 8 ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಸರ್. 8 ವರ್ಷದಿಂದ ಒಟ್ಟು ಕೃಷಿಯಲ್ಲಿ ಎಷ್ಟು ವರ್ಷದಿಂದ ನಿಮಗೆ ಅನುಭವ ಇದೆ ಸರ್? 10 ವರ್ಷದಿಂದ ಅನುಭವ ಇತ್ತು ಸರ್. 10 ವರ್ಷದಿಂದ ಕೃಷಿ ಅನುಭವ, 8 ವರ್ಷದಿಂದ ಸೋಯಾಬೀನ್. ಸೋಯಾಬೀನ್ ಇದು 8 ವರ್ಷದಿಂದಲೂ ಸೋಯಾಬೀನ್ ಕೃಷಿಯನ್ನು ಮಾಡ್ತಾನೆ ಬಂದಿದ್ದೀರಿ ಹೇಗೆ? ಸರ್, 8 ವರ್ಷದಿಂದ ಮಾಡ್ತಾ ಬಂದಿದೆ ಸರ್. ಜರ ಹೇಳಿ ಅದರದ್ದು ಹೇಗೆ, ಅದು ಸೋಯಾಬೀನ್ ಆ ಬೀಜ ಎಲ್ಲಿಂದ ಸಿಗ್ತದೆ, ಮತ್ತೆ ಹೇಗೆ ಅದರ ಬೆಳೆ ಹವಾಗುಣ ಹೇಗಿರ್ಬೇಕು ಸರ್? ಕ್ಲೈಮೇಟ್ ಹಂಗೇನಿಲ್ಲ, ನಮ್ ಕ್ಲೈಮೇಟ್ ಸೂಟ್ ಆಗುತ್ತೆ. ಬಿಸಿಲಾದರೂ ನಡೀತೆ ಮತ್ತು ಕೋಲ್ಡ್ ಆದರೂ ನಡೀತೆ. ಅಲ್ಲ, ಕೆಲವೊಂದು ಏನಿರುತ್ತೆ ಬಹಳಷ್ಟವರೇ, ತುಂಬಾ ನೀರು ತಿಂತದೆ ನಮ್ಮ ಬೆಳೆಗಳು, ಅಥವಾ ತುಂಬಾ ಗೊಬ್ಬರ ಹಾಕಬೇಕು, ಖರ್ಚು ಬಹಳ ಇರ್ತದೆ ಅಂತ ಎಲ್ಲ ಇರ್ತದೆ. ಇದು ಹಾಗೇನಿಲ್ಲ. ಇದು ಏನ್ ಸರ್, ಅಷ್ಟು ಖರ್ಚು ಮಾಡಪ್ಲೇ ಇಲ್ಲ. ನಾರ್ಮಲಿ ನಾವು ಹೆಂಗ್ ಬಿತ್ತು ಬಿಟ್ಟೆವು, ಸ್ವಲ್ಪ ಗೊಬ್ಬರ ಕೊಟ್ರೆ ಸಾಕು ಸರ್. ನಾವು ಬೀಜದಲ್ಲಿ ಸಿಗ್ತದೆ ಬೀಜ ಸರ್. ಒಂದ್ಸರಿ ಕೆವಿಕೆದವರು ತರಿಸ್ಕೊಟ್ಟಿದ್ರು DS-21 ಅಂತಂದು, ಅದು ಬೀಜ ಬಿತ್ತಿದ್ವು, ಅದು ಚೆನ್ನಾಗಿ ಇಳುವರಿ ಬಂದೈತಿ. ಆದ್ಮೇಲೆ ನಮ್ದು ಆಳಂದದಲ್ಲಿ ತಗೊಂಡಿದ್ದೇವೆ, ದುಕಾನಲ್ಲಿ ಸಿಗುತ್ತೆ. ಆಳಂದಲ್ಲಿ ಈಗ ಸೋಯಾಬೀನ್ ಹೆಚ್ಚಾಗಿದೆ ಸರ್. 80% ಆಳಂದಲ್ಲಿ ಸೋಯಾ ಬಿತ್ತುತ್ತದೆ ಜನ ನಮ್ಮ ಭಾಗದಲ್ಲಿ. ಆಳಂದನ್ನು ಕೂಡ ಹಾಗೆ ಇಂತಹ ಹೊಸ ಹೊಸ ಬೆಳೆಗಳು, ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚೆಚ್ಚು ಬೆಳೆಸುವಂತ ಒಂದು ತಾಲೂಕು ಸರ್. ಆಳಂದೆಲ್ಲ ಬೀಜಗಳು ಸಿಗ್ತವೆ, ಆಳಂದಲ್ಲಿ ಸಿಗ್ತದೆ. ಪಕ್ಕದ ಮಹಾರಾಷ್ಟ್ರ ಐತೆ, ಅಲ್ಲಿ ಹೋಗಿ ನಾವು ಬೀಜ ತಗೋತೇವೆ. ಬೀಜಕ್ಕೆ ಎಷ್ಟು ಕೊಡಬೇಕು ಬೀಜಕ್ಕೆ ಸರ್? ಹೆಂಗದ ಮಾರ್ಕೆಟ್ ರೇಟ್ ಮೇಲೆ ಅವಲಂಬನೆ ಇದೆ. ಫಸ್ಟ್ 1700 ಹಿಡಿದು ಬೀಜ ಸ್ಟಾರ್ಟ್ ಮಾಡಿದೆ ನಾವು. 1700 ಕ್ರೆಡಿ ಹಿಡಿದು ಇಲ್ಲಿ 4000 ಕಿಲೋಗೆ 1700 ಸರ್, 30 ಕಿಲೋಗೆ 30 ಕಿಲೋದಿಂದ ಈಗ 4000 ತನಕ ರೇಟ್ ಬಂದೈತೆ. ಹಾಳಾಗ ರೇಟ್ ಕಡಿಮೆ ಇತ್ತು, ಬೀಜದ ರೇಟ್ ಕಮ್ಮಿ ಇತ್ತು, ಈಗ ರೇಟ್ ಜಂಪ್ ಆಗಿತ್ತು ಸರ್. ಈಗ 7000 ಐತೆ, ಈಗ 4000 ರೂಪಾಯಿ. ರೈತ ಕೇಂದ್ರಗಳಲ್ಲಿ ಬೀಜ ಕೊಡೋದಿಲ್ಲ ಸರ್? ಅಲ್ಲೂ ತಗೋತೇವೆ ಸರ್, ರೈತ ಸೋಯಾಬೀನ್ ಬೀಜ ಸಿಗುತ್ತೆ ಸರ್. ಎಲ್ಲ ಅದು ಪೂರೈಕೆ ಇದೆ ಸರ್ಕಾರ ಐತೆ ಪೂರೈಕೆ. ಅಷ್ಟು ಕೊಡೋದಕ್ಕೆ ಆಗದಿದ್ರೆ ನೀವು ಹೊರಗಡೆ ತಗೋತೇವೆ ಸರ್. ಹಾಗೆ ನೀವು ತಗೊಂಡು ಬೀಜ ಹಾಕ್ಲಿಕ್ಕೆ ಹೇಗೆ ಮಾಡ್ತೀರಿ? ಅದನ್ನು ಬೆಳೆಯುವ ವಿಧಾನ ಹೇಗೆ ಹೆಂಗಂದ್ರೆ ಸರ್, ಫಸ್ಟ್ ಬೀಜ ಉಪಚಾರ ಮಾಡ್ತೀವಿ ಸರ್. ಎಲ್ಲ ರೈಜೋಬಿಮ ಟ್ರೈಕೋಡಿಮ BSP ಹಚ್ಚಿ ಸ್ವಲ್ಪ ಬೆಲ್ಲದ ರಾಡಿಯಲ್ಲಿ ಮಿಕ್ಸ್ ಮಾಡಿ ಅದೆಲ್ಲ ಕಲಸಿ ಒಂದು ಗಿಡ ನೆರಳಿನಲ್ಲಿ ಹಾಕಿ ಎಲ್ಲ ಅದಕ್ಕೆ ಇದು ಮಾಡಿ ಬಿತ್ತನೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಅದು ಸಾಲು ಸಾಲಾಗಿ ಇದು ಮಾಡಿಕೊಂಡು ಕೈಯಲ್ಲಿ ಹಾಕಿ? ಏನಿಲ್ಲ ಸರ್, ಸಾಲ ಇಲ್ಲ. ಒಂದು 1.5 ಫೂಟ್ ಅಂತರದಿಂದ ಬಿತ್ತೇವೆ ಸರ್. 7 ಎಕರೆ ಪ್ರದೇಶದಲ್ಲಿ ತಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಬೀಜ ಬೇಕಾಗ್ತದೆ? 7 ಎಕರೆ 7 ಎಕರೆಗೆ ಸರ್ ಒಂದು 100 ಕೆಜಿ ಬೇಕು ಸರ್. 100 ಕೆಜಿ ಬೇಕಾಗ್ತದೆ. ಈಗ ಬಿತ್ತಿದ ಮೇಲೆ ಬೆಳೆಯ ವಿಧಾನ ಹೇಗೆ ಸರ್? ಬಿತ್ತದ ಮೇಲೆ ಬೀಜ ಬಿತ್ತದ ಮೇಲೆ ಬಿತ್ತದ 21 ದಿನಕ್ಕೆ ಸ್ಪ್ರೇ ಮಾಡ್ಬೇಕು ಸರ್. ಫಸ್ಟ್ ಸ್ಪ್ರೇ ಮಾಡ್ಬೇಕು, ಬೆಳೆದಿರ್ತದೆ. ಯಾವ್ದಾದ್ರೆ ಸುಮ್ ಸಾಧಕ ಯಾವ್ದಾದ್ರು ಒಂದು ಸ್ಪ್ರೇ ಮಾಡ್ಬೇಕು, ಯಾವ್ದಾದ್ರು 19-ಆಲ್ ಯಾವ್ದಾದ್ರು ಒಂದು ಒಳಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೇಕು. ಹುಳಗಳೆಲ್ಲ ಹುಳ ಮತ್ತು ಹತ್ತಬಾರದು. ಏನು ಮತ್ತದು ಬರ್ತದೆ ಒಟ್ಟು ಇದು ಎಷ್ಟು ತಿಂಗಳಲ್ಲಿ ಬೆಳೆ ಬರುತ್ತೆ ಸರ್? ಇದು 4 ತಿಂಗಳಲ್ಲಿ ಬರುತ್ತೆ ಸರ್. ಒಂದು ಗಿಡದಲ್ಲಿ ಎಷ್ಟು? ಒಂದು ಗಿಡದಲ್ಲಿ ಸರ್ ಸುಮಾರು 80 ಕಾಯಿ ಆಗುತ್ತೆ. 80 ಕೆಲವೊಂದು ಗಿಡದಲ್ಲಿ 100 ಆಗುತ್ತೆ. ನೀವು ಬೆಳೆದಲ್ಲಿ ನಂದು ಗಿಡದಲ್ಲಿ ಒಂದೊಂದು ಗಿಡದಲ್ಲಿ 100 ತನಕ ಕಾಯಿ ಆಗುತ್ತೆ. ಆ 100 ಕಾಯಿಗಳು ಒಳ್ಳೇದೇ ಇರ್ತದೆ ಅಥವಾ ಏನಾದ್ರು ಹಾಳಾಗುವ ಸಾಧ್ಯತೆ ಇರ್ತದೆ? ಹಂಗೇನು ಒಳ್ಳೇದೇ ಇರುತ್ತೆ ಸರ್, ಹಾಳಾಗೋದು ಸಾಧ್ಯ ಇಲ್ಲ. ಈಗ ಕಾಯಿ ಬಂತು, 4 ತಿಂಗಳಲ್ಲಿ ಕಾಯಿ ಬರ್ತದೆ ಅಂತ ಹೇಳಿದ್ರಿ. ಕಾಯಿ ಬಂದ ಮೇಲೆ ಅದನ್ನು ಹೇಗೆ ಅದನ್ನು ಒಣಗಿಸ್ತೀರಾ? ಇಲ್ಲ ಸರ್, 100 ಆದ್ಮೇಲೆ ಫಸ್ಟ್ ಕಟಾವ್ ಮಾಡ್ತೀವಿ ಸರ್. ಕಟಾವ್ ಮಾಡಿ ಬಣ್ಮಿ ಹೊಡಿತೇವೆ. ಬಣ್ಮಿ ಹೊಡೆದ್ಮೇಲೆ ಮಷಿನ್ ನಲ್ಲಿ ಹಾಕುತ್ತೇವೆ, ಟ್ರಾಕ್ಟರ್ ಮಷಿನ್ನಲ್ಲಿ ಹಾಕುತ್ತೇವೆ. ಅದು ರಾಶಿ ಆದ್ಮೇಲೆ ಬೇಕಾದ್ರೂ ಒಣಗ್ತೀವಿ ಸರ್. ಒಣಗಿ ಸ್ಟೋರೇಜ್ ರೇಟ್ ನೋಡ್ತೀವಿ, ರೇಟ್ ಚೆನ್ನಾಗೈತಿ ಬಿಡ್ತೇವೆ, ಇಲ್ಲಾಂದ್ರೆ ಆಮೇಲೆ ಬಿಡ್ತೇವೆ ಸರ್. ಅದು ಇನ್ನೊಂದೇನ್ ಖಾಸಿಯತ ಇದೆ ಸರ್, ಮಳೆ ಬಂದ್ರೂ ಖರಾಬ್ ಆಗೋದು, ರೇಟ್ ಕಡಿಮೆ ಆಗೋದಿಲ್ಲ. ಅದೊಂದು ಬಹಳ ಲಾಭ, 200-300 ರೂಪಾಯಿನೇ ಕಡಿಮೆ ಆಗುತ್ತೆ, ಅದಕ್ಕ ಹೆಚ್ಚು ಕಮ್ಮಾಗಲ್ಲ. ಅದು ಇನ್ನು ಬೇರೆ ಬೆಳೆಯಲ್ಲಿ ಮಾಡಕ್ ಹೋದ್ರೆ ಬಹಳ ಡಿಫ್ರೆನ್ಸ್ ಬರುತ್ತೆ ರೇಟ್ ನಲ್ಲಿ. ರೈತನಿಗೆ ದೊಡ್ಡ ಹೊಡೆತ ಅದು, ಹೊಡೆತ ಬೀಳುತ್ತೆ ದಡ್ಡ. ಇದ್ರಲ್ಲಿ ಹೊಡೆತ ಬೀಳಲ್ ಸರ್, ಬಹಳ ಬಹಳ 200-300 ರೂಪಾಯಿ ರೇಟ್ ಅಷ್ಟೇ ವ್ಯತ್ಯಾಸ, ಅಷ್ಟೇ ವ್ಯತ್ಯಾಸ ಇರುತ್ತೆ. ಈಗ ಈ ವ್ಯಾಪಕ ಮಳೆ ಆದ್ರೆ ಉದ್ದು ಹೆಸರು ಇದೆಲ್ಲ ಆ ನೀರಿಗೆ ತೊಯ್ದು ಹೋದ ಮೇಲೆ 1000 ರೂಪಾಯಿ ಕಡಿಮೆ ಆಗುತ್ತೆ ಸರ್, ಪೂರ ಏನು ಬರೋದಿಲ್ಲ. ಹೋದರ್ಷ ನನ್ನ ಉದ್ದು ಲಾಸ್ ಆಗುತ್ತೆ ಸರ್, 2 ಎಕರೆ 1.5 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ, ಏನು ಬಂದಿಲ್ಲ. 20,000 ರೂಪಾಯಿ ಇಷ್ಟು ಬಂದೈತೆ. ಇದು ಹಾಳಾದ್ರೆ ಅಷ್ಟು ಬರೋದಿಲ್ಲ, ಲಾಸ್ ಆಗೋದಿಲ್ಲ. ಈಗ ನೀವು ಹೇಳಿದ್ರೆ ರಾಶಿ ಮಾಡ್ತೇವೆ ಅಂತ, ರಾಶಿ ಮಾಡುವ ವಿಧಾನ ಹೇಗೆ? ಅದಕ್ಕೆ ನೇರವಾಗಿ ಇದಕ್ಕೆ ಟ್ರಾಕ್ಟರ್ಗೆ ಹಾಕೋದು ಹೇಗೆ? ನೇರವಾಗಿ ಬಿ ಹಾಕಬಹುದು ಸರ್, ನಮ್ಗೆ ಟೈಮ್ ಇದ್ದಿಲ್ಲ ಅಂದ್ರೆ ಬಣ್ಮೆ ಹೊಡೆದು ನಾವು 2 ತಿಂಗಳು ಬಿಟ್ಟು ಹಾಕಿದ್ರು ಬಿ ನಡೀತೈತೆ. ನಮ್ಗೆ ಇಟ್ಕೋಬಹುದು ಸರ್, 2-3 ತಿಂಗಳು ಇಟ್ಕೋಬಹುದು. ನಮ್ಗೆ ಯಾವಾಗ ಅನುಕೂಲ, ಹಾಳಾಗೋದಿಲ್ಲ, ಏನ್ ಹವಾಮಾನಕ್ಕೆ, ಹವಾಮಾನಕ್ಕೆ ಹಾಳಾಗೋದಿಲ್ಲ. ಸ್ವಚ್ಛ ಮಾಡಿದ ಮೇಲೆ ನೀವು ಚೀಲದಲ್ಲಿ ತುಂಬುತ್ತೀರಿ, ಚೀಲದಲ್ಲಿ ತುಂಬುತ್ತೀರಿ. ಈಗ 7 ಎಕರೆಯಲ್ಲಿ ನೀವು ಮಾಡಿದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಇಳುವರಿ ಬಂದಿದೆ ಗಣೇಶ್ ಅವರೇ? ಸರ್, 100 ಪ್ಯಾಕೆಟ್ ಬಂದೈತಿ, ಒಮ್ಮೆ ಕಡಿಮೆ ಬರುತ್ತೆ, ಹೆಚ್ಚು ಬರುತ್ತೆ. 100 ಪ್ಯಾಕೆಟ್ ಅಂದ್ರೆ 1 ಪ್ಯಾಕೆಟ್ ನಲ್ಲಿ ಎಷ್ಟು ಕಿಲೋ ಇರ್ತದೆ? 1 ಪ್ಯಾಕೆಟ್ ನಲ್ಲಿ 63 ಕೆಜಿ ಇರುತ್ತೆ. ಈಗ ಮಾರುಕಟ್ಟೆ ಬಹಳ ಮುಖ್ಯ ವಿಚಾರ, ಯಾಕಂದ್ರೆ ಸ್ಥಳೀಯ ಮಾರುಕಟ್ಟೆ ಕೊಡ್ತೀರಾ ಅಲ್ಲ ಹೊರ ರಾಜ್ಯಗಳಿಗೆ ಕಳಿಸ್ತೀರಾ? ಹೇಗೆ ಹೊರ ರಾಜ್ಯ ಸರ್? ಮಹಾರಾಷ್ಟ್ರ ಕೊಟ್ಟು ಕಳಿಸ್ತೀವಿ ಸರ್. ಎಲ್ಲಿಗೆ? ಎಲ್ಲಿ? ಲಾತೂರ್ ಸರ್ ಮಾರ್ಕೆಟಿಂಗ್. ಯಾಕೆ ಸ್ಥಳೀಯವಾಗಿ ಮಾರುಕಟ್ಟೆ? ಸ್ಥಳೀಯ ಮಾರ್ಕೆಟ್ ಕರೆಕ್ಟ್ ಸಿಗ್ತಾ ಇಲ್ಲ, ಮತ್ತೆ ರೇಟ್ ಬೆಲೆ ಡಿಫ್ರೆನ್ಸ್ ಐತೆ. ಎಷ್ಟು ಇರ್ತದೆ ಒಂದು ಕಿಲೋಗೆ? 1 ಕಿಲೋಕ್ಕೆ ಸರ್ 70 ರೂಪಾಯಿ ಕಿಲೋ ಐತಿ ಈಗ ಸದ್ಯ ಪ್ರೆಸೆಂಟ್ ರೇಟ್. 70 ರೂಪಾಯಿ ಐತೆ. ಹೆಚ್ಚು ಕಡಿಮೆ ಆಗ್ತದೆ? ಹೆಚ್ಚು ಕಡಿಮೆ ಆಗ್ತೈತೆ. ಎಷ್ಟು ಹೆಚ್ಚಾಗ್ತದೆ, ಎಷ್ಟಾಗ್ತದೆ, ಕಡಿಮೆ ಆದ್ರೆ ಎಷ್ಟಾಗ್ತದೆ? ಬಹಳ ಕಡಿಮೆ ಆದ್ರೆ 4,000 ರೂಪಾಯಿ ಮಾರುತ್ತೆ, 3.5 ರೂಪಾಯಿ ರೇಟ್ ಮಾರುತ್ತೆ. ಅಷ್ಟಕ್ಕೂ ಕಡಿಮೆ ಬರೋದಿಲ್ಲ ಕ್ವಿಂಟಲ್ಗೆ. ಕ್ವಿಂಟಲ್ಗೆ ಹೆಚ್ಚಾದ್ರೆ ಹೋದ ಸರಿ 10-11 ಸಾವಿರ ತಕ ಹೋಗಿತ್ತೆ. ಅಂದ್ರೆ ಡಿಮ್ಯಾಂಡ್ ಇದ್ದಷ್ಟೇ ಹೆಚ್ಚಾಗಿ ಹೆಚ್ಚಾಗೈತೆ. ಈಗ ಮುಖ್ಯವಾಗಿ ಈ ಬೆಳೆನ ಮಾರುಕಟ್ಟೆ ಕೊಟ್ಟಾಗ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾರೆ, ಏನೆಲ್ಲ ಬಳಕೆ ಆಗ್ತದೆ ಸೋಯಾಬೀನ್? ಸೋಯಾಬೀನ್ ಸರ್ ಎಣ್ಣೆ, ಹಿಂಡಿ, ಚಾಕ್ಲೇಟ್, ಮತ್ತು ಫುಡ್ ಐಟಮ್, ಹಾರ, ಮತ್ತು ಸ್ವಲ್ಪ ಸಣ್ಣ ಮಕ್ಕಳಿಗೆ ಆಗಂತ ಐಟಮ್ಸ್ ಗಳು ರೆಡಿ ಆಗುತ್ತೆ ಸರ್. ಸೋಯಾಬೀನ್ ಬೀನ್ಸ್ ರೆಡಿ ಆಗುತ್ತೆ, ಮಕ್ಕಳ ಆಹಾರ, ಪ್ರಾಣಿಗಳಿಗೆ ಈ ಚಾಕ್ಲೇಟ್ಗೆ ಆದಮೇಲೆ ಉಳಿಕೆ ಆದ ತ್ಯಾಜ್ಯಗಳ ಇರುತ್ತೆ, ಅದು ಪಶು ಆಹಾರ ಅಥವಾ ಪ್ರಾಣಿ ಆಹಾರ ಆಗುತ್ತೆ ಸರ್. ಫಾರಿನ್ ಎಕ್ಸ್ಪೋರ್ಟ್ ಆಗುತ್ತೆ, ರಫ್ತು ಕೂಡ ಆಗ್ತದೆ, ರಫ್ತು ಆಗುತ್ತೆ. ಅದು ಬಹಳ ಮುಖ್ಯವಾಗಿರ್ತಕ್ಕ, ಅಂದ್ರೆ ಇದು ತುಂಬಾ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇರುವಂತಹದ್ದು ಅಂತ. ಬೇಡಿಕೆ ಐತೆ ಸರ್. ಅಂದ್ರೆ ಇದಕ್ಕೆ ನೀರು ಎಲ್ಲ ಹೆಚ್ಚು ಬಳಕೆ ಆಗುದಿಲ್ಲ ಅಂದ್ರೆ? ನೀರೇನು ನಡೀತೈತಿ ಸರ್, ಕಡಿಮೆ ಇದ್ರೆ ನೀರು ಕೊಡಬಹುದು. ಈಗ ಅಚಾನಕ ಮಳೆ, ಕ್ಲೈಮೇಟ್ ಕರೆಕ್ಟ್ ಆಗಿಲ್ವಾ, ಸೀಸನ್ ನಲ್ಲಿ ಕರೆಕ್ಟ್ ಫಾಲೋಯಿಂಗ್ ಸೀಸನ್ ಮಳೆ ಬಂದಿಲ್ಲ ಅಂದ್ರೆ ನಮ್ಮಲ್ಲಿ ಬಾವಿ ಗೀವಿದ್ರೆ ನೀರು ಕೊಟ್ಟರು ಚೆನ್ನಾಗಿ ಇಳುವರಿ ಬರ್ತದೆ. ಈಗ ಈ 4 ತಿಂಗಳ ಬೆಳೆಯಲ್ಲಿ ಏನಾದ್ರೂ ರೋಗಗಳು ಬರ್ತಾವ, ಅದನ್ನ ಹೇಗೆ ಇದು ಮಾಡ್ತೀವಿ? ಯಾವ ರೋಗ ಬರ್ತದೆ? ರೋಗ ಇದಕ್ಕೆ ಹೆಚ್ಚಾನ ಹೆಚ್ಚು ಅಷ್ಟು ರೋಗ ಬರೋದಿಲ್ಲ ಸದ್ಯ. ಮತ್ತೇನು ತಾಮ್ರ ರೋಗ, ತಾಮ್ರ ರೋಗ ಬೂದಿ ರೋಗ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಬಂದಾಗ ಏನ್ ಮಾಡ್ತೀರಿ ಅದಕ್ಕೆ? ಅದು ಸಿಂಪಡಿಕೆ ಮಾಡ್ತೀವಿ, ಸಿಂಪರಣೆ ಮಾಡ್ತೀವಿ. ಸ್ವಲ್ಪ ಕಿವಿಕೆಗೆ ನಾವು ವಾಟ್ಸ್ಆಪ್ ಹಾಕ್ತೇವೆ, ಹೇಳದ ಮಾಹಿತಿ ಹೀಗೆ ಮಾಡ್ತೀವಿ, ಫೋಟೋ ಹಾಕ್ತೇವೆ ವಾಟ್ಸ್ಆಪ್ ನಲ್ಲಿ ಹಾಕೊಟ್ಟು ನಾವು ಅಂಗಡಿ ಹೋಗಿ. ಈಗ ರಾಸಾಯನಿಕ ಗೊಬ್ಬರವನ್ನು ಬಳಸಿ ತಾವು ಮಾಡುವುದನ್ನು ಕೇಳಿ ಹೇಳಿದ್ರಿ ನೀವು, ಇದನ್ನು ಸಾವಯವ ಗೊಬ್ಬರದಲ್ಲಿ ಮಾಡ್ಲಿಕ್ಕೆ ಆಗಲ್ವಾ? ಆಗುತ್ತೆ ಸರ್, ನಿಧಾನವಾಗಿ ಮಾಡ್ತಾ ಇದ್ದೀರ ಸರ್? ನಿಧಾನವಾಗಿ ಸಹಯೋಗ ನಾವು ಮಾಡಿಲ್ಲ, ನಿಧಾನವಾಗಿ ಮಾಡಬೇಕಂತ ಪ್ರೋಗ್ರಾಮ್ ಐತೆ, ಅದನ್ನ ನೋಡ್ಬೇಕು ಸರ್. ಯಾಕಂದ್ರೆ ಈ ರಾಸಾಯನಿಕ ಗೊಬ್ಬರಗಳಿಗಿಂತಲೂ ಒಳ್ಳೇದು ಈ ಸಹಯೋಗ ಐತೆ ಸರ್, ಅಂದ್ರೆ ಇಳುವರಿ ಬಹಳ ಕಡಿಮೆ ಬರುತ್ತೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ? ಆರೋಗ್ಯಕ್ಕೆ ಒಳ್ಳೇದೈತೆ ಅಂದ್ರೆ, ಯಾಕಂದ್ರೆ ಇದು ಬಹಳ ಮುಖ್ಯ ನೋಡಿ ಗಣೇಶ್ ಅವರೇ, ಏನಂದ್ರೆ ಎಣ್ಣೆಯಾಗಿ ಬಳಸ್ತಾರೆ, ಮತ್ತೆ ಆಹಾರ ಪದಾರ್ಥವಾಗಿ ತಗೊಳ್ತಾರೆ, ಚಾಕ್ಲೇಟ್ ಆಗ್ತದೆ, ಮತ್ತೆ ಪಶುಗಳಿಗೆ ಆಹಾರ. ಈ ರಾಸಾಯನಿಕ ಗೊಬ್ಬರಗಳನ್ನ ಅಥವಾ ಸಿಂಪಡಿಕೆಯನ್ನ ಮಾಡಿದ್ರೆ ಅದು ಸ್ವಲ್ಪ ಅದರ ಗುಣಮಟ್ಟ ಕೂಡ ಕೂಗ್ತದಲ್ಲ? ಈಗ ಸಾವಯವ ಗೊಬ್ಬರದಲ್ಲಿ ಮಾಡಿದ್ರೆ ರೇಟ್ ಹೆಚ್ಚು ಸಿಗ್ತದೆ? ರೇಟ್ ಎಲ್ಲ ಸರ್, ಮಾರ್ಕೆಟಿಂಗ್ ಇಲ್ಲ ಅದಕ್ಕೆ, ಬಹಳ ಮಾರ್ಕೆಟಿಂಗ್ ಪ್ರಾಬ್ಲಮ್. ನೀವು ಅದನ್ನ ಸ್ವಲ್ಪ ರೈತರೆಲ್ಲ ಒಟ್ಟು ಸೇರಿ ಇದು ಸಾವಯವದಿಂದ ತಯಾರಿಸಿದ ಒಂದು ಬೆಳೆದಂತಹ ಒಂದು ಸೋಯಾಬೀನ್ ಅಂತ ಹೇಳಿದ್ರೆ ಹೆಚ್ಚು ರೇಟ್ ಸಿಗಲ್ವಾ? ಸಿಗಲ್ಲ ಮಾರುಕಟ್ಟೆಯಲ್ಲಿ ಇದೆ ಅಲ್ಲ, ಈಗ ಮಾಲ್ಗಳಲ್ಲೆಲ್ಲ ತುಂಬಾ ಬೇಡಿಕೆ ಏನು ಅಂತ ಹೇಳಿದ್ರೆ ಸೋಯಾಬೀನ್ ನ ಒಂದು ವಿಭಾಗನೇ ಬೇರೆ ಇರ್ತದೆ, ಅದರಲ್ಲಿ ಸಾವಯವದ್ದೇ ಬೇರೆ ಇರ್ತದೆ. ಇರುತ್ತೆ ಸರ್, ಈಗ ನಮ್ ಕೆಲವೊಬ್ರು ರೈತರು ಮಾಡಿದ್ದಾರೆ, ರೇಟ್ ಅಷ್ಟು ಸಿಗ್ತಾ ಇಲ್ಲ. ಒಂದ್ ಸಾವಿರ ಎರಡ್ ಸಾವಿರ ಡಿಫ್ರೆನ್ಸ್ ಇದ್ರೆ ಏನು ಉಪಯೋಗ ಇಲ್ಲ, ಯಾಕಂದ್ರೆ ಇಳುವರಿಲ್ಲೇ ಬಹಳ ಕುಂಠಿತವೆ. ಈ ಸಾವಯವದಲ್ಲಿ ಮಾಡುದು ತುಂಬಾ ಖರ್ಚುನು ಕೂಡ ಇದೆ ಅಲ್ಲ, ಸಾಕ್ ಹಟ್ಟಿ ಗೊಬ್ಬರ ಗೊಬ್ಬರ ಅದು ಖರ್ಚೈತೆ. ಏಳು ವರ್ಷದಿಂದ ಇದನ್ನು ಮಾಡ್ತಾ ಇದ್ದಾರಲ್ಲ, ನಿಮ್ಗೊಂದು ತೃಪ್ತಿ ಇದೆ ಇಂತ ಒಂದು ಸೋಯಾಬೀನ್ ಕೃಷಿಕನಾದ್ದರಿಂದ ನಮ್ಗೆ ಬಹಳ ಒಳ್ಳೇದಿದೆ ಅಂತ? ಹಾ ಸರ್, ತೃಪ್ತಿ ಐತೆ. ಯಾಕಂದ್ರೆ ನಮ್ಗೆ ರೇಟು ಚೆನ್ನಾಗೈತೆ, ರೇಟ್ ಡೌನ್ ಆದ್ರೂ ಹಂಗೆ ನಮ್ಗೇನು ಲಾಸ್ ಆಗಲ್ಲ, ಯಾಕಂದ್ರೆ ಇಳುವರಿ ಹೆಚ್ಚೈತೆ, ಅದ್ರದಿಂದ ತೃಪ್ತಿ ಐತೆ. ಎಷ್ಟು ಮಳೆ ಕಡಿಮೆ ಆದ್ರೂ ಎಷ್ಟು ಬೆಳಿತಮ್ಮ ಗ್ಯಾರಂಟಿ ಐತೆ. ಬೇರೆದು ಬೆಳೆಯಲ್ಲ, ಮಳೆ ಕಡಿಮೆ ಇತ್ತು ಎಲ್ಲ ಉದ್ದೇಶರು ಫೇಲ್ ಆಗುತ್ತೆ. ಮಳೆ ಕಡಿಮೆ ಆದ್ರೆ ಕೆಲವೊಂದು ಬೆಳೆಗಳು ಹಾನಿಯಾಗಿ ಹೋಗ್ತಾವೆ. ಇದೇನು ಆಗಲ್ಲ, ಎಷ್ಟಾದ್ರೆ ಎಷ್ಟಾಗುತ್ತೆ, ಪೂರಾ ಫುಲ್ ಆದ್ರೂ ಜೀರೋ ಆದ್ರೂ ಎಷ್ಟಾದ್ರೆ ಎಷ್ಟು ಬೆಳಿತೈತೆ, ಅಷ್ಟೇನು ಹಾನಿ ಆಗಲ್ಲ. ಅದಕ್ಕಾಗಿ ಹೆಚ್ಚಿನ ರೈತರಿಗೆ ಈ ಸೋಯಾಬೀನ್ ಬೆಳೆಗೆ ಆಕರ್ಷಿತರಾಗುತ್ತಾರೆ. ಅದ್ರ ಮೇಲೆ ಇಳುವರಿ ಹೆಚ್ಚೈತೆ, ಇಷ್ಟು ಇಳುವರಿ ಬರ್ತಾ ಇಲ್ಲ. ಅಳಂದ ಸುತ್ತಮುತ್ತ ಬಾರಿ ಹೆಚ್ಚಾಗಿ ಇದನ್ನೇ ಬೆಳೆಸ್ತಾರೆ ಈಗ? ಎಲ್ಲಾರು ಹೆಚ್ಚಾಗಿ ನಮ್ ಸೈಡ್, ನಮ್ದು ಆಳಂದು ಮತ್ತ ಇದು ಕಿಂಡಿ ಸುಲ್ತಾನ, ರುದ್ರವಾಡಿ, ವದಲೂರು, ಇವೆಲ್ಲ ಮತ್ತ ಖಜೂರಿ, ನಮ್ ಏನೈತೆ ಈ ಸರ್ಕಲ್ ಪೂರ ತೆಲೆಕುಣಿ, ಚಿತಿಲಿ, ಇವೆಲ್ಲ ಗ್ರಾಮ ಎಲ್ಲ ಇದೆ, ತಡಕಲ್ಲು ಎಲ್ಲ ಬೆಳೀತಾ ಇದಾರೆ. ಇಲ್ಲಿ ಇದೇ ಬೆಳೀತಾ ಇದೆ ಸೋಯಾಬೀನ್ ಬೆಳೆ. ಈಗ ಹೆಚ್ಚು ಜನ ರೈತರು ಬೆಳೆದಾಗ ಸ್ಥಳೀಯ ಮಾರುಕಟ್ಟೆ ಯಾಕೆ ಸಿಗುದಿಲ್ಲ? ನೀವು ಲಾತೂರು ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಗಬೇಕಾಗಿ ಬಂದಿದೆ. ಸ್ಥಳೀಯ ಮಾರ್ಕೆಟ್ ಸರ್, ಅಲ್ಲೆಲ್ಲ ಮಿಲ್ಸ್ ಗಳು ಹೆಚ್ಚೈತೆ ಮತ್ತು ಹೊರಗೆ ಹೋಗುತ್ತೆ ಮಾಲು, ದೊಡ್ಡ ದೊಡ್ಡ ಖರೀದಾರ ಬರ್ತಾರೆ. ಇದಕ್ಕೆ ಸೋಯಾಬೀನ್ ಕಿಲ್ ಸ್ಥಳೀಯ ಮಾರ್ಕೆಟ್ ಅಲ್ಲಿ ಇಲ್ಲ ಸರ್, ಅದು ಪ್ರಾಬ್ಲಮ್. ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಮತ್ತೆ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಇರುವ ಕಾರಣ ಅವರು ಹೆಚ್ಚು ಬಳಸೋದು ವಿದೇಶಕ್ಕೆ ಕಳಿಸುವುದೆಲ್ಲ ಮಾಡ್ಲಿಕ್ಕೆ ಬೇಕಾಗಿ ಅಲ್ಲಿ ಒಳ್ಳೆ ಮಾರ್ಕೆಟ್ ಇದೆ. ಒಳ್ಳೆ ಮಾರ್ಕೆಟ್ ಐತೆ, ಇಲ್ಲಿ ಮಾರ್ಕೆಟಿಂಗ್ ಅಷ್ಟು ಇಲ್ಲ. ಆದ್ರೆ ಒಂದು ಗಣೇಶ್ ವಿದ್ಯಾಸಾಗರ್ ಮುನ್ನೋಳಿ ಅವರೇ, ಇಲ್ಲಿ ಮಾರುಕಟ್ಟೆ ಸ್ಥಳೀಯವಾಗಿ ಸಿಕ್ಕಿದ್ರೆ ನಿಮ್ಗೆ ಸ್ವಲ್ಪ ಖರ್ಚು ಕಡಿಮೆ ಅಲ್ಲ? ಇಲ್ಲಾಂದ್ರೆ ಸಾಗಣೆ ಮಾಡಬೇಕು, ಅಲ್ಲಿಗೆ ತಗೊಂಡು ಹೋಗ್ಬೇಕು, ಎಲ್ಲ ಖರ್ಚು ಹೆಚ್ಚಲ್ಲ? ಆಗುತ್ತೆ ಸರ್, ಖರ್ಚು ಮೇಲೆ ಏನ್ ಮಾಡಕ್ಕಾಗಲ್ಲ ಸ್ಥಳೀಯಲ್ಲಿ ಬಹಳ. ಯಾಕಂದ್ರೆ ನಮ್ಗೆ ಹೆಂಗ್ ಅದಷ್ಟು ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೆಚ್ಚಿಲ್ಲ, ಗುಲ್ಬರ್ಗ ಅದು ಅಷ್ಟೇ ಐತೆ. ಯಾಕಂದ್ರೆ ಬಾರ್ಡರ್ ಮೇಲೆ ಇದ್ದೇವಲ್ಲ ಸರ್, ಬೋರ್ಡರ್ ಆದ ಕಾರಣ ನಿಮ್ಗೆ ಅಷ್ಟು ಖರ್ಚು ವೆಚ್ಚ ಬರುವುದಿಲ್ಲ. ದಾರಿಯಲ್ಲಿ ಸಾಗಿಸೋದು ಸಾಧಾರಣ ಖರ್ಚು ಐತೆ. ಇಲ್ಲಿ ಗುಲ್ಬರ್ಗ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ, ಒಂದ್ 5-10 ರೂಪಾಯಿ ಡಿಫರೆನ್ಸ್ ಅಷ್ಟೇ. ಈಗ 1 ಎಕರೆ ಸೋಯಾಬೀನ್ ನಲ್ಲಿ ಒಬ್ಬ ರೈತ ಖರ್ಚು ಕಳೆದು ಎಷ್ಟು ಲಾಭವನ್ನ ಪಡಿಬಹುದು? 1 ಎಕರೆ ಅಲ್ಲಿ ಸರ್, ಒಂದ್ ಪ್ಯಾಕೆಟ್ಗೆ 1.5 ಎಕರೆ ಬರುತ್ತೆ, 20 ಪ್ಯಾಕೆಟ್ 9 ಕ್ವಿಂಟಲ್ ಎವರೇಜ್ ಬರುತ್ತೆ. 15,000 ರೂಪಾಯಿ ಎಲ್ಲ ಕವರ್ ಆಗುತ್ತೆ ಸರ್. ಒಂದು 15,000 ರೂಪಾಯಿ ಎಲ್ಲ ಕವರ್ ಆಗುತ್ತೆ, ಎಲ್ಲ ಆಗುತ್ತೆ. 15,000 ರೂಪಾಯಿ ಬೇಕು ಸರ್ ಒಂದ್ ಬ್ಯಾಗಿಗೆ. ಅಂದ್ರೆ ಸೋಯಾಬೀನ್ ಬೆಳೆಯುವುದು ಒಳ್ಳೇದಂತ ಹೇಳ್ತೀರ? ಒಳ್ಳೇದು ಸರ್. ಈಗ ಮಾರ್ಕೆಟಿನ ಈ ರೇಟಿನ ಲೆಕ್ಕ ನೋಡಿದ್ರೆ 60-70,000 ರೂಪಾಯಿ ಬರುತ್ತೆ ಸರ್. ಒಂದು 9 ಕ್ವಿಂಟಲ್ ಅಂದ್ರೆ 45,000 ರೂಪಾಯಿ ಏನ್ರ ಬರುತ್ತೆ, 50,000 ರೂಪಾಯಿ ಬರುತ್ತೆ ಮಿನಿಮಮ್. 15,000 ರೂಪಾಯಿ ಖರ್ಚು, 15,000 ರೂಪಾಯಿ ಖರ್ಚು, 35,000 ರೂಪಾಯಿ ಲಾಭ, 35,000 ರೂಪಾಯಿ ಲಾಭ ಆಗುತ್ತೆ. ಒಳ್ಳೇದು ಅಂದ್ರೆ ಒಂದು 75% ನಿಮ್ಗೆ ಲಾಭನೇ ಬರ್ತದೆ. ಲಾಭನೇ ಬರುತ್ತೆ ಅಂದ್ರೆ ಪ್ರಾಮಾಣಿಕವಾಗಿ ಅದನ್ನ ಬೆಳೆಯನ್ನು ಬೆಳೆದ್ರೆ, ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸೋಯಾಬೀನ್ ಬೆಳೆಯಿಂದ ತುಂಬಾ ಲಾಭನೇ ಐತೆ. ಆ ನಂತರ ನಾವು ಆಲ್ಟರೇಷನ್ ಮುಂದೆ 4 ತಿಂಗಳ ಬೆಳೆ ಬೇರೆ ಬೆಳೆ ಬೆಳ್ಕೋಬಹುದು. ಹೌದು ಹೌದು. ಮತ್ತೆ ಬೇರೆ ಬೆಳೆ ಬೆಳ್ಕೊಂಡ್ರೆ ಈಗ 4 ತಿಂಗಳು ಮಾತ್ರ, ಮತ್ತೆ 8 ತಿಂಗಳು ಬೇರೆ ಬೆಳೆಯನ್ನು ಬೆಳಿಲಿಕ್ಕೆ ಅವಕಾಶ ಐತೆ. ಈಗ ಒಮ್ಮೆ ಬೆಳೆ ಬೆಳೆದಾದ್ಮೇಲೆ ಎಲ್ಲ ಸಾಫ್ ಮಾಡಿದ ಮೇಲೆ ಮುಂದೆ ಅದರಲ್ಲಿ ಸೋಯಾಬೀನ್ ಮಾಡಬೇಕಾ ಅಲ್ಲ ಬೇರೆ ಏನಾದ್ರೂ? ಬೇರೆ ಕಲ್ಡ್ರಿ ಮಾಡ್ಬೇಕು ಸರ್, ಕಲ್ಡಿ ಬಿತ್ತಬಹುದು, ಜೋಳ ಬಿತ್ತಬಹುದು. ಇದು ಯಾವ ಅವಧಿಯಲ್ಲಿ ವರೆಗೆ ಬೆಳಿಬೇಕು? ಇದು ಒಳ್ಳೆಯ ಒಂದು ಕಾಲಮಾನ ಅಂದ್ರೆ ಯಾವ ಕಾಲಮಾನ ಸರ್? ಕರೆಕ್ಟ್ ಹವಾಮಾನ ಜೂನ್, ಜೂನ್ ಸಫಿಸಿಯಂಟ್. ಜೂನ್ ನಂತರ ಆದ್ಮೇಲೆ ಬೇಸಿಗೆಯಲ್ಲಿ ಆ ಟೈಮ್ನಲ್ಲಿ ಬೆಳಿಬೇಕು, ಅಷ್ಟು ಇಳುವರಿ ಬರುತ್ತೆ. ಜೂನ್ಗೆ ಮಾಡಿದ್ರೆ ಬಹಳ ಒಳ್ಳೇದು, ನಿಮ್ಮ ಅನುಭವ ಬಹಳ ಒಳ್ಳೇದು ಇದು. ಯಾಕಂದ್ರೆ ಜೂನ್ 8ಕ್ಕೆ ನೀವು ಬೀಜವನ್ನು ಹಾಕಿದ್ರೆ ಮುಂದಿನ 4 ತಿಂಗಳಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ಗೆ ಹಾಕುವ ನಿಮ್ಮ ಬೆಳೆ ಬಂದ್ಬಿಡ್ತದೆ, ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತದೆ. ಮತ್ತೆ 2ನೇ ಬೆಳೆ ಮಾತ್ರ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಸ್ವಲ್ಪ ಅಲ್ವಾ? 2ನೇ ಬೆಳೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು. ಅದ್ರ ಮಧ್ಯೆ ಬೇರೆ ಏನಾದ್ರೂ ಬೆಳೆ ಬೆಳಿಬಹುದು ಅಂತ? ಬೇರೆ ಬೆಳೆ ನೀವು ಏನ್ ಬೆಳಿತೀರಿ? ಕಟಾವ್ ಆದ್ಮೇಲೆ ಸರ್ ಜೋಳ ಹಾಕಿದೀವಿ ಸರ್, ಜೋಳ ಬೆಳಿತೀವಿ ಮತ್ತು ಕಳ್ಳೆ ಬೆಳಿತೀವಿ. ನೀವು ಅದೇ ಬೇರೆ ಬೇರೆ ಬೆಳೆಯನ್ನು ಬೆಳೀತಾ ಇದ್ರಂತೆ, ಬೇರೆ ಯಾವ ಬೆಳೆ ಹೆಚ್ಚಾಗಿ ನೀವು ಮಾಡೋದು? ತೊಗರಿ ಮಾಡ್ತೀವಿ, ತೊಗರಿ ಹೆಚ್ಚಾಗಿ ಬೆಳಿತೀವಿ ಸರ್. ತೊಗರಿ ಬೆಳಿತೀವಿ, ಉದ್ದು, ಹೆಸರು, ಕಳ್ಳೆ ಎಲ್ಲ, ಎಳ್ಳು ಇದೆಲ್ಲ ಮಾಡ್ತೀವಿ, ಎಲ್ಲ ಬೆಳಿತೀವಿ. ಅಂದ್ರೆ ನೀವು ಮಿಶ್ರ ಬೆಳೆಯನ್ನು ಮಾಡ್ತೀವಿ ಅಲ್ವಾ? ಸಮಗ್ರ ಕೃಷಿಯಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಈ ಬೆಳೆಗಳನ್ನೆಲ್ಲ ಮಾಡುವಾಗ ನಿಮ್ಗೆ ಹೇಗಿದೆ ಆದಾಯ ಮತ್ತೆ ಅದರ ಖರ್ಚು ವೆಚ್ಚ ಎಲ್ಲ ಹೇಗಿದೆ ಸರ್? ಖರ್ಚು ಎಲ್ಲ ಚೆನ್ನಾಗೈತೆ, ಒಂದು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಐತೆ. ಅದಕ್ಕಾಗಿ ಈ ಸೋಯಾಬೀನ್ ಒಂದು ನಿಮಗೆ ಬರುವಂತ ತೊಗರಿ ಚೆನ್ನಾಗೈತೆ, ಸೋಯಾಬೀನ್ ಕಟ್ ಐತೆ, ಎಲ್ ಮೈನಸ್ ಪ್ಲಸ್ ಆದ್ರೆ ಒಂದ್ರದ ಒಂದ್ ಕವರ್ ಅಡ್ಜಸ್ಟ್ ಆಗುತ್ತೆ. ನೀವ್ ಹೇಳುದು ರೈತರು ಯಾವಾಗ್ಲೂ ಒಂದೇ ಬೆಳೆಗೆ ನೆಚ್ಚಿಕೊಡಬಾರ್ದು, ಹೆಚ್ಚಿಕೊಡಬಾರ್ದು. ಎಲ್ಲ ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಇದರಲ್ಲಿ ನಷ್ಟ ಆದ್ರೆ ಇದರಲ್ಲೇ ಅಂದ್ರೆ ಯಾವಾಗ ಮಾರ್ಕೆಟ್ ಯಾವ್ದ ರೇಟ್ ಇರುತ್ತೆ ಅಂಬುದು ಗೊತ್ತಿರಲ್ಲ, ಗೊತ್ತಾಗೋದಿಲ್ಲ. ಯಾವಾಗ ಎಲ್ಲ ಬೆಳೆ ಬೆಳೆದ್ರೆ ಅಂದ್ರೆ ಒಂದ್ರದ ನಷ್ಟ ಆದ್ರೆ ಒಂದ್ರದ ಲೆವೆಲ್ ಆಗುತ್ತೆ. ಈಗ ಯಾವ ಬೆಳೆಯನ್ನ ಮಾಡ್ತಾ ಇದ್ರಿ? ಈಗ ಸದ್ಯ ಸರ್ ತೊಗರಿ ಐತೆ, ಕಳ್ಳಿ ಐತೆ, ಜೋಳ ಐತೆ, ಗೋಧಿ ಬಿತ್ತಿದೀವಿ, ಅವೆಲ್ಲ ಮನೆ ಜಮೀನು. ಇದರ ನಿರ್ವಹಣೆ ಕಷ್ಟ ಅಲ್ವಾ? ಈ ತೊಗರಿ ಅದೆಲ್ಲ ರೋಗ ಎಲ್ಲ ಬರೋದಿಲ್ಲ? ತೊಗರಿಗೆ ಇದು ಬರುತ್ತೆ ರೋಗ, ಅಂತ ಬರೀ ಅಷ್ಟೇನು ಎಫೆಕ್ಟ್ ಇಲ್ಲ. ಈ ಸಲ ಹೇಗಿದೆ ಅಂದ್ರೆ ನಾವು ಮೇಂಟೈನ್ ಮಾಡ್ತೀವಿ ಸರ್. ಈ ಸರಿ ಚೆನ್ನಾಗೈತೆ ತೊಗರಿ ಇಳುವರಿ. ಸ್ವಲ್ಪ ರೋಗ ಐತೆ, ಮಂಜು ಬರುತ್ತೆ ಹೂವಿನ ಟೈಮ್ನಲ್ಲಿ, ಮಂಜು ಆಳಾಗ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಗಣೇಶ್ ವಿದ್ಯಾಸಾಗರ್ ಮುನ್ನೋಳಿ ಅವರೇ, ನೀವು ಯುವಕರು ಮುಖ್ಯವಾಗಿ ನೀವೊಂದು ಪಿ ಯು ಸಿ ಕಲ್ತಾದ ಮೇಲೆ ಕೃಷಿಯನ್ನೇ ನೆಚ್ಚಿಕೊಂಡವರು, ಯುವಕರು ಕೃಷಿ ಮಾಡಬೇಕು, ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ನಾವು ಮಾತನ್ನ ಹೇಳ್ತೇವೆ. ನೀವು ಸ್ವತಃ ಮಾಡ್ತಾ ಇದ್ರಿ, ನಿಮ್ಮ ಅನುಭವ ಏನು? ನೀವು ಹೆಚ್ಚಿನ ಓದ್ಲಿಕ್ಕೆ ಹೋಗ್ಲಿಲ್ಲ, ಪಿ ಯು ಸಿ ಆದ ಕೂಡಲೇ ಕೃಷಿಗೆ ಹೋದ್ರಿ ಅಲ್ವಾ? ಎಷ್ಟೆಕರೆ ಜಾಗ ಇದೆ ನಿಮ್ಮಲ್ಲಿ? ನಮ್ಗೆ ಸರ್ 25 ಎಕರೆ ಜಮೀನ್ ಐತೆ. ಆ ಜಮೀನಿನಲ್ಲಿ ಕೃಷಿಯನ್ನೇ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮಾಡ್ತಾ ಇದ್ರಿ ಕೃಷಿ? ನಾವು, ನಮ್ಮ ತಂದೆಯವರು ಮಾಡ್ತಾ ಇದ್ದೀವಿ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ? ನಮ್ಮ ತಂದೆಯವರು ಇಬ್ಬರು ಜನ. ಇನ್ನೊಬ್ರು ಕಾಲೇಜ್ ಐತೆ. ಕಾಲೇಜ್ ಓದ್ತಾ ಇದ್ದಾರೆ. ಅಂದ್ರೆ ಆ ಕೃಷಿಯಲ್ಲಿ ನಿಮ್ಗೆ ಬಹಳಷ್ಟು ತೃಪ್ತಿ ಇದೆ, ಮತ್ತೆ ಆದಾಯ ಸಿಗ್ತಾ ಇದೆ? ಆದಾಯ ಸಿಗ್ತಾ ಇದೆ. ಕೆಲವೊಮ್ಮೆ ಪ್ರಕೃತಿ ವಿಕೋಪ ಆದಾಗ ತೊಂದರೆ ಆಗ್ತದೆ. ಈ ಸರ್ಕಾರಿ ಸೌಲಭ್ಯವನ್ನೆಲ್ಲ ಪಡಿತೀರ? ಹಂಗ್ ತೋತೆ ಸರ್. ಅಷ್ಟು ಬೇರೆ ಬೇರೆ ಸೌಲಭ್ಯಗಳು, ಬ್ಯಾಂಕ್ ಸೌಲಭ್ಯ ಇರ್ತದೆ, ಕೇಂದ್ರ ಸರ್ಕಾರದಿಂದ ಕೆಲವೊಂದು ಯೋಜನೆಗಳಿರ್ತವೆ. ಬ್ಯಾಂಕ್ ಸೌಲಭ್ಯ ತೊಂದಿದೆ ಸರ್, ಲೋನ್ ಇದೆ ಐತೆ. ಪ್ರಧಾನ ಮಂತ್ರಿಯವರು ಕೃಷಿಕರಿಗೆ ಕೊಡುವಂತ ಸೌಲಭ್ಯ ನಿಮ್ಗೆ ಸಿಕ್ಕಿದೆ? ನಮ್ಮ ತಂದೆಯವರ ಹೆಸರ ಮೇಲೆ ಐತೆ. ಪಿಎಂ ಕಿಸಾನ್ ಐತೆ. ಪಿಎಂ ಕಿಸಾನ್ ನಿಮ್ಗೆ ದುಡ್ಡು ಖಾತೆಗೆ ಬಂದಿದೆ? ಬಂದಿದೆ. ಮತ್ತೆ ರಾಜ್ಯ ಸರ್ಕಾರ ಅದಕ್ಕೆ ಆಗ್ತದೆ ಅಲ್ವಾ? ಸರ್ ಚೆನ್ನಾಗಿದೆ ಅದು. ಅದು ಚೆನ್ನಾಗಿ. ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ ನಿಮ್ಗೆ? ಚೆನ್ನಾಗೈತೆ ಅದು. ಪಿಎಂ ಕಿಸಾನ್ ಮಾಡಿದ ರೈತರಿಗೆ ಒಳ್ಳೇದೈತೆ, ಹೆಲ್ಪ್ ಆಗುತ್ತೆ, ಅನುಕೂಲ. ಮತ್ತೆ ನಿಮ್ಮ ಕೃಷಿ ಭೂಮಿಗೆ ಏನಾದ್ರೂ ವಿಮಾ ಎಲ್ಲ ಮಾಡ್ಕೊಂಡಿದ್ರೆ ಏನಾದ್ರೂ? ಹಿಮಾ ಈ ವರ್ಷ ಮಾಡ್ಕೊಂಡಿದ್ದೆ ಸರ್. ಹಿಮಾ ಬಂದೈತೆ, ಹಿಮಾ ಕಟ್ಟಿದೇವೆ ನಾವು, ಅದು ತೊಗರಿ ಕಟ್ಟಿದೇವೆ, ಬಂದೈತೆ ಹಿಮಾ. ಒಳ್ಳೇದು, ಅದು ರೈತರಿಗೆ ಒಂದು ಹೆಲ್ಪ್ ಆಯ್ತು. ಹೆಲ್ಪ್ ಆಯ್ತು ಆದ್ಮೇಲೆ ಇದು ಬಂದೈತಲ್ಲ, ನಮ್ ಸಹಾಯಧನ, ಇದು ಬೆಳೆ ಹಾನಿಯಾಗಿತ್ತು, ನಮ್ ಇದು ಕೊಟ್ಟಿದಾರಲ್ಲ ಪರಿಹಾರ ಕೊಟ್ಟಿದ್ದಾರೆ. ಪ್ರಕೃತಿ ವಿಕೋಪ ಅದು ಬಿ ಗೋರ್ಮೆಂಟ್ ಇಂದ ನಮ್ ಸಿಕ್ಕೈತೆ. ಸಿಕ್ಕದಲ್ಲ. ಅಂದ್ರೆ ನಿಮ್ಗೆ ನೀವು ಹೇಳೋ ಪ್ರಕಾರ ಪ್ರಧಾನಮಂತ್ರಿಯವರ ಪಿ ಎಂ ಕೆ ಯೋಜನೆ ಅಂತ ಏನಿದೆ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆ, ಅದರಲ್ಲಿ ತುಂಬಾ ಲಾಭ ಇದೆ ಅಂತ ಲೆಕ್ಕ ಅಲ್ವಾ? ಒಂದು ರೈತರಿಗೆ ಹೆಲ್ಪ್ ಆಗುತ್ತೆ. ಹೌದು, ಈಗ 10,000 ರೂಪಾಯಿ ಮಾಡಿದ್ದಾರೆ, ಒಂದು ಲಾಭ ಆಯ್ತು ರಾಜ್ಯ ಸರ್ಕಾರ. ಒಂದು ರೈತನಿಗೆ ಒಂದು ಒಂದು ಚೈತನ್ಯ ಕೊಟ್ಟಂಗೆ. ಚೈತನ್ಯ ಸರ್, ಹೆಲ್ಪ್ ಮಾಡದಂಗೆ. ಇಷ್ಟೆಲ್ಲ ಬೇರೆ ಕೃಷಿಯಲ್ಲಿ ಏನು ತರಕಾರಿ ಏನಾದ್ರು ಮಾಡ್ತೀರಾ? ತರಕಾರಿ ಸರ್ ಅಷ್ಟು ಬದನೆ ಇದನ್ನೇ ಮಾಡ್ತೀವಿ. ನಿಮ್ಮ ಖರ್ಚಿಗೆ ಮಾಡ್ತೀರಾ ಮಾರಾಟಕ್ಕೆ? ಇಲ್ಲ, ಮಾರಾಟಕ್ಕೆ ಮಾಡ್ತೀವಿ. ಎಷ್ಟು ಪ್ರದೇಶದಲ್ಲಿ ಬದನೆ? ಒಂದು 1/2 ಎಕರೆ ಹಿಂಗ. ಬದನೆಗೆ ಕಿಲೋಗೆ ಹೇಗೆ ಮಾರಾಟ ಮಾಡ್ತೀರಿ? ಅದು ಕಿಲೋ ಸರ್ ಹಂಗ ಮಾರ್ಕೆಟ್ ಗೊತ್ತಾಗಲ್ಲ. ಹೆಚ್ಚು ಕಡಿಮೆ ಆಗುತ್ತೆ. ಒಮ್ಮೆ 1500 ರೂಪಾಯಿ ಹೋಗುತ್ತೆ, ಒಮ್ಮೆ 70 ರೂಪಾಯಿ 60 ರೂಪಾಯಿ ಕೆಜಿ ಹೋಗುತ್ತೆ, ಒಮ್ಮೆ 20 ರೂಪಾಯಿ ಕಿಲೋ ಬಿ ಬರುತ್ತೆ. ಸೀಸನ್ ಇರುತ್ತೆ ಸರ್, ಅದೇನು ಯಾವಾಗ ಸೀಸನ್ ಅಲ್ಲಿ ಸಿಗುತ್ತೆ ಅವಾಗ ಇದು ತೆಗಿಬೇಕು. ನಿಮ್ಮ ರೈತರಿಗೆ ಒಂದು ಖರ್ಚಿಗೆ ಬೇಕಾದಾಗ ಈ ತರಕಾರಿ, ಈ ತರ ನಮಗೆ ಒಳ್ಳೇದು. ಸ್ವಲ್ಪ ಖರ್ಚು ಅದನ್ನೆಲ್ಲದ ಬೇರೆ ಏನಾದ್ರು ಮಾಡ್ತೀರಾ? ಬದನೆ ಮಾಡ್ತೀವಿ ಸರ್, ಬೇರೆ ಏನಿಲ್ಲ. ಉಳ್ಳಾಗಡ್ಡಿ ಮಾಡಿದ್ದೇವೆ, ಅಷ್ಟು ಇದು ಆಗಿಲ್ಲ, ಲಾಸ್ ಆಯ್ತು. ಉಳ್ಳಾಗಡ್ಡಿ ಗಡ್ಡಿ ಆಗೋ ಮತ್ತೆ ಕೆಟ್ಟ ಹೋಯ್ತು ಸರ್. ಎಲ್ಲರೂ ಉಳ್ಳಾಗಡ್ಡಿ ನಿಮ್ಗೆ ಕೈ ಕೊಡ್ತು? ಕೈ ಕೊಡ್ತು ಸರ್. ಬದನೆ ಸ್ವಲ್ಪ ಚೆನ್ನಾಗಿದೆ, ಬದನೆ ಫೈದೆ ಮಾಡ್ತು, ಉಳ್ಳಾಗಡ್ಡಿ ಕೈ ಕೊಡ್ತು ಸರ್. ನೀವು ಈ ಮಿಶ್ರ ಬೆಳೆಯಲ್ಲಿ ಹೆಚ್ಚು ಲಾಭದಾಯಕ ಸೋಯಾಬೀನ್ ಅಂದ್ರೆ? ಸೋಯಾಬೀನ್ ಐತೆ, ಚೆನ್ನಾಗೈತೆ ಸೋಯಾಬೀನ್ ಐತೆ, ತೊಗರಿ ಐತೆ. ಅದು ಸೋಯಾಬೀನ್ ಹೆಂಗೈತೆ ಅಂದ್ರೆ 2 ಬೆಳೆ ಬಿಡಬಹುದು, ಲಾಭದಾಯಕನೇ ನಮಗೆ. ತೊಗರಿಗಿಗ್ರಿ ಹಂಗೆ 6 ತಿಂಗಳು ಬೆಳೆ, ಅಷ್ಟು ಲಾಭದಾಯಕ ಇಲ್ಲ. ಒಂದೇ ಬೆಳೆ ಮಾಡ್ಕೋಬಹುದು ಅಷ್ಟೇ, ಇದಕ್ಕಿನ್ನ 2 ಬೆಳೆ ಮಾಡ್ಕೋಬಹುದು. ನಾವು ಎಕರೆಗೆ ಬಹಳ ಸಫಿಸಿಯಂಟ್ ನೋಡಿದ್ರೆ ಕಳ್ಳೆ ಗಿಳ್ಳೆ ಬಿತ್ತರೆ ಅದನ್ನು 5,000 ಅಂದ್ರೆ ಎಕರೆಗೆ 10,000 ರೂಪಾಯಿ ಕ್ವಿಂಟಲ್ ಬೀಳಬಹುದು ರೇಟ್ ಎಕರೆಗೆ, ಲಾಭದಾಯಕನೇ ನಮ್ಗೆ. 2 ಬೆಳೆ ಕಲ್ಸಿ ಕಂಪೇರ್ ಮಾಡಿದ್ರೆ 50,000 ರೂಪಾಯಿ ಸಿಗುತ್ತೆ. ಹಂಗ ಮಾಡಿದ್ರೆ ಕರೆಕ್ಟ್ ಪ್ಲಾನಿಂಗ್ ಮಾಡಿದ್ರೆ ಆಗುತ್ತೆ. ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಇದೆ. ನಾವು ಲಾತೂರು ಅಥವಾ ನಿಮ್ಮ ಪಕ್ಕದ ನೆರೆ ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಎಲ್ಲ ಮಾರಾಟ ಐತೆ, ವ್ಯವಸ್ಥೆ ಐತೆ ನಮ್ದೆಲ್ಲ. ಅಂದ್ರೆ ರೈತರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸೋಯಾಬೀನ್ ಮಾಡಿದ್ರೆ ಅಲ್ವಾ? ಏನ್ ತೊಂದರೆ ಇಲ್ಲ, ಎಲ್ಲಿ ಬೆಳೆದರೂ ತೊಂದರೆ ಇಲ್ಲ. ಈಗ ಯಾರಾದ್ರೂ ರೈತರು ನಿಮ್ಮಲ್ಲಿಗೆ ಬಂದ್ರೆ ನೀವೆಲ್ಲ ಇದ್ರ ಬಗ್ಗೆ ಈ ಸೋಯಾಬೀನ್ ಬೆಳೆಯುವ ವಿಧಾನದ ಬಗ್ಗೆ ಅದರ ಅನುಭವವನ್ನೆಲ್ಲ ಹಂಚಿಕೊಳ್ತೀರಾ? ಹಂಚಿಕೊಡ್ತಾ. ನಿಮ್ಗೆ ಈ ರೀತಿ ಬೆಳೆ ಮಾಡಿದ್ರೆ ಒಬ್ಬ ಯುವಕರು ಜೊತೆಗೆ ಮಿಶ್ರ ಬೆಳೆಯನ್ನ ಮಾಡಿ ತುಂಬಾ ಲಾಭದಾಯಕವಾಗಿ ಸೋಯಾಬೀನ್ ಅನ್ನ ಮಾಡ್ತಾ ಇದ್ದೀರಿ. ಈಗ ಏನಾದ್ರೂ ಪ್ರಶಸ್ತಿಗಳು ಗೌರವಗಳು ಬಂದಿವ ಸರ್? ರತ್ನ ಪ್ರಶಸ್ತಿ ಸಿಗ್ತಾ ಇದೆ. ಓ, ಕೃಷಿ ರತ್ನ ಪ್ರಶಸ್ತಿ ಎಲ್ಲಿಂದ? ಎಲ್ಲಿ? ಕೃಷಿ ವಿಜ್ಞಾನ ಕೇಂದ್ರ. ಯಾವಾಗ ಬಂತು ಇದು ಸರ್? ಇದೇ 75ನೇ ರೈತ ದಿನಾಚರಣೆ ದಿನ ಬಂದಿದೆ. 75ನೇ ಅಮೃತ ಸ್ವಾತಂತ್ರ್ಯೋತ್ಸವ ಅಲ್ಲಿ ಆ ಸಂದರ್ಭದಲ್ಲಿ ರೈತ ದಿನಾಚರಣೆ ದಿನ ಕೊಟ್ಟಿದ್ದಾರೆ ಕೃಷಿ ರತ್ನ ಪ್ರಶಸ್ತಿ. ಕೃಷಿ ರತ್ನ ಪ್ರಶಸ್ತಿ, ಹೌದು ಹೌದು, ತುಂಬಾ ಒಳ್ಳೇದು. ಅಂದ್ರೆ ನಿಮ್ಗೆ ಪ್ರಶಸ್ತಿ ಕೂಡ ಬಂದಿದೆ. ಈಗ ಮುಂದೆ ಏನು ಹೊಸ ಬೆಳೆಗಳನ್ನ ಏನಾದ್ರು ಮಾಡ್ಬೇಕಂತ ಇದ್ರೆ? ಅದು 7 ಎಕರೆಯಲ್ಲಿ ಇದೆ. ಇನ್ನು ಮುಂದೆ ಸೋಯಾಬೀನ್ ನಾನು ಬಹಳ ವಿಸ್ತಾರವಾಗಿ ಮಾಡ್ಬೇಕಂತ ಏನು ಆಲೋಚನೆ ಮಾಡಿಕೊಂಡಿದ್ದೀರ? ಇನ್ನೊಂದು ಸ್ವಲ್ಪ ಮಾಡ್ಬೇಕಲ್ತೀನಿ. ಒಂದು ಇನ್ನೊಂದು 2 ಎಕರೆ ಇದು ಐತಿ ಸರ್, ಪ್ಲಾನಿಂಗ್ ಐತೆ. ಅದನ್ನು ಒಂದು 9 ಎಕರೆಯಲ್ಲಿ ಮಾಡ್ಬೇಕು. 9 ಎಕರೆಯಲ್ಲಿ ಮಾಡ್ಬೇಕು. 25 ಎಕರೆಯಲ್ಲಿ ಮತ್ತೆ ಬಾಕಿದ್ದನ್ನ ಬೇರೆ ಬೇರೆ ಕೃಷಿ ಮಾಡಿದ್ರು, ಈ 9 ಎಕರೆಯಲ್ಲಿ ಇದೇ ಮಾಡ್ಬೇಕು. ಇದೇ ಮಾಡ್ಬೇಕಂದ್ರೆ ನಾವು ನಿರ್ಧಾರ ಮಾಡಿದ್ದೀವಿ. ತುಂಬಾ ಒಳ್ಳೇದು. ಗಣೇಶ್ ವಿದ್ಯಾಸಾಗರ್ ಮುನ್ನೋಳಿ ಅವರೇ, ಕಾರ್ಯಕ್ರಮ ಮುಗಿಸುವ ಮುನ್ನ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಹೇಳಿ. 7411552424. ನಾನೊಮ್ಮೆ ಹೇಳ್ತೇನೆ. 7411552424 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವು ನಿಮ್ಮ ಅನುಭವವನ್ನೆಲ್ಲ ರೈತರೊಂದಿಗೆ ಹಂಚಿಕೊಳ್ತೀರಿ ಅಲ್ವಾ? ಸರ್, ಗಣೇಶ್ ವಿದ್ಯಾಸಾಗರ್ ಮುನ್ನೋಳಿಯವರೇ, ಒಂದು ಸೋಯಾಬೀನ್ ಬೆಳೆಯನ್ನ ಹೇಗೆ ಬೆಳೆಯುವುದು, ಅದಕ್ಕೆ ನಿರ್ವಹಣಾ ಕ್ರಮ ಹೇಗೆ, ಮಾರುಕಟ್ಟೆ ವ್ಯವಸ್ಥೆ ಹೇಗೆ, ಮತ್ತೆ ಅದು ಎಷ್ಟು ಲಾಭದಾಯಕ ಹೌದು ಅನ್ನೋದನ್ನ ಬಹಳ ನಿಮ್ಮ ಸ್ವಾನುಭವನ್ನ ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳೋಣ ಡೊಂಗರ್ಗಾಂವ್ ಗ್ರಾಮದ ಮಲ್ಲಯ್ಯ ಸ್ವಾಮಿ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಶಾತಿ ಮೀರ ಮೂಸುಕಿ ಮೂಗಿ ನಾಲಿಯ ಹೃದಯ ನಾಳಿನ ಕಲುಷ ತಿಮೀರ ಮೂಸುಕಿ ಮೂಗಿ ನಾಲಿಯ ಹೃದಯ ನಾಳಿನ ಕಲುಷ ತಿಮೀರ ಮೂಸುಕಿ ಮೂಗಿ ನಾಲಿಯ ಹೃದಯ ನಾಳಿ ವಾಲರೆ ದಿವ್ಯ ರೂಪ ನಿನ್ನ ವಾಲರೆ ದಿವ್ಯ ರೂಪ ನಿನ್ನ ಬಾಲದ ಭಾನು ನಯನ ಇದರಿಂದ ಆಲಿಸಿ ಇನ್ನೊಂದು ತತ್ವಪದ. ಸುಗುಣ ಸಂತತಿಗೂ ದೂರದಯ್ಯ ಸುಖ ದೂರದಯ್ಯ